ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರನ್ನ ಗಿಡಗಳಿಗೆ ಒದಗಿಸುವಂತದ್ದು ಪರಿಣಾಮಕಾರಿಯಾಗಿ ಗಿಡಗಳು ಆ ಒಂದು ಸಮಯದಲ್ಲಿ ತೆಗೆದುಕೊಳ್ಳುವಂಥದ್ದು ಅದನ್ನ ನಾವು ಕಾಣ್ಕೊಳ್ಬಹುದು. ಹೆಚ್ಚು ಬಿಸಿಲಿನ ತಾಪವಿರುವಾಗ ನಾವು ನೀರನ್ನ ಗಿಡಗಳಿಗೆ ಒದಗಿಸಿದಾಗ ಬಾಷ್ಪೀಕರಣದ ಮೂಲಕ ಹೆಚ್ಚು ಪ್ರಮಾಣದ ನೀರು ಸಸ್ಯಗಳಿಂದ ಪರಿಸರಕ್ಕೆ ಆವಿಯಾಗಿ ಹೋಗುವುದರಿಂದ ಹೆಚ್ಚಿನ ಪ್ರಮಾಣದ ನೀರು ಸಸ್ಯಗಳಿಗೆ ಅವಶ್ಯಕವಿರುತ್ತದೆ. ಸೊ ನಾವು ಏನು ಹೇಳುವುದಂತ ಅಂದ್ರೆ, ಬಿಸಿಲಿನ ತಾಪ ಇದ್ರೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡಿ, ಅದೇ ಮೋಡ ಕವಿದಂತ ವಾತಾವರಣ ಇದ್ದಾಗ ನೀರು ಕಡಿಮೆ ಕೊಡುವಂಥದ್ದು ಒಳ್ಳೆಯದು. ಹಾಗೆ ಇನ್ನೊಂದು ಗುಣ ಕೂಡ, ಅದರಲ್ಲೂ ಮಣ್ಣಿನ ಗುಣಧರ್ಮ ಅಂತ ಹೇಳ್ತೇವೆ, ಮಣ್ಣಿನ ಗುಣಧರ್ಮದ ಮೇಲೆ ನೀರಿನ ಬಳಕೆ ಬಹಳಷ್ಟು ನಿರ್ಣಾಯಕವಾಗಿರ್ತದೆ. ಯಾಕಂದ್ರೆ ನಾವು ಮಣ್ಣು ಅಂತ ನೋಡಿದಾಗ ಹಲವು ರೀತಿಯ ಮಣ್ಣುಗಳನ್ನ ನೋಡ್ಬೋದು. ಒಂದು ಕೆಂಪು ಮಣ್ಣಿರ್ಬೋದು, ಅಥವಾ ಜೇಡಿ ಮಣ್ಣು ಅಂತ ಹೇಳ್ತೀವಿ, ಅಥವಾ ಜಂಬಿಟಿಗೆ ಮಣ್ಣು ಅಂತ ಹೇಳ್ತೀವಿ, ಅಥವಾ ಕಪ್ಪು ಮಣ್ಣು ಅಂತ ಹೇಳ್ತೀವಿ. ಈ ರೀತಿ ವೈವಿಧ್ಯತೆಯಾದಂಥ ಮಣ್ಣುಗಳಿರ್ತವೆ. ಆ ಮಣ್ಣುಗಳಲ್ಲಿ ಮರಳಿನ ಅಂಶದ ಮೇಲೆ ಮಣ್ಣಿನ ಗುಣಧರ್ಮ ಅಥವಾ ನೀರಿನ ಬಳಕೆಯ ಒಂದು ನಿರ್ಣಯ ಕೂಡ ಆಗ್ತದೆ. ಮರಳಿನ ಅಂಶ ಕಡಿಮೆ ಇರುವ ಮಣ್ಣಿನಲ್ಲಿ ಹೆಚ್ಚು ನೀರನ್ನ ಹಿಡಿದಿಟ್ಟುಕೊಳ್ಳುವಂಥ ಕ್ಷಮತೆ ಇರ್ತದೆ. ನಾವು ಇನ್ನೊಂದು ಹೇಳೋದಾದ್ರೆ, ಗಿಡದ ಬುಡಗಳಿಗೆ ನಾವು ಸಾವಯವ ಅಂಶವನ್ನು ಅಥವಾ ದರ್ಲೆಯನ್ನ ಹೊದಿಕೆಯಾಗಿ ಬಳಸ್ತೇವೆ. ಅಂಥ ಮಣ್ಣಿನಲ್ಲೂ ಕೂಡ ಈ ನೀರಿನ ಒಂದು ಹಿಡುವಿಕೆ ಅಥವಾ ಹಿಡಿದಿಟ್ಟುಕೊಳ್ಳುವಂಥ ಕ್ಷಮತೆ ಹೆಚ್ಚಿರ್ತದೆ. ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವುದರಿಂದ 70% ನೀರಿನ ಉಳಿತಾಯವಾಗ್ತದೆ. ಹಾಗೆ ಸಕ್ರಿಯವಾಗಿ ಏನು ಬೇರಿನ ವಲಯ ಅಂತೀವಿ, ಅಲ್ಲಿಗೆ ನೀರನ್ನು ಒದಗಿಸುವುದರಿಂದ ಈ ಕಳೆಗಳ ನಿಯಂತ್ರಣ ಕೂಡ ಒಂದು ಹತೋಟಿಯಲ್ಲಿ ಇರ್ತದೆ. ಹಾಗೆ ನಮಗೆ ಇತ್ತೀಚೆಗೆ ಕೊಡುವಂತ ಪೋಷಕಾಂಶಗಳಿಗೆ ಸಾಕಷ್ಟು ನಾವು ಆಳುಗಳ ವೆಚ್ಚ ಹಾಕ್ತದೆ. ಆ ನಿಟ್ಟಿನಲ್ಲಿ ರಸವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಿಕ್ಕೂ ಅನುಕೂಲ ಆಗ್ತದೆ. ಹಾಗೆ ಮಣ್ಣಿನ ಸವಕಳಿಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಹನಿ ನೀರಾವರಿ ಪದ್ಧತಿ ಕೂಡ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಈಗ ಸಸ್ಯಗಳ ಬುಡದಲ್ಲಿ ಅಥವಾ ಬೇರಿನ ವಲಯದಲ್ಲೇ ಹೆಚ್ಚಿನ ಪ್ರಮಾಣದ ನೀರನ್ನ ನಿಂತಾಗ ಈ ಶಿಲೀಂಧ್ರದ ಬೆಳವಣಿಗೆ ಕೂಡ ಹೆಚ್ಚಿರ್ತದೆ. ಸೊ ಇಷ್ಟೆಲ್ಲ ಅನುಕೂಲ ಇರುವಂತಹ ಹನಿ ನೀರಾವರಿ ಪದ್ಧತಿಗೆ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ 80-90% ಸಹಾಯಧನ ಇರುತ್ತದೆ. ಅದನ್ನ ಬಳಸಿಕೊಂಡು ಕೂಡ ನೀವು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಿಕ್ಕೆ ಆಗ್ತದೆ. ಸೊ ಇಷ್ಟೆಲ್ಲ ಅನುಕೂಲ ಇರುವಂತಹ ಹನಿ ನೀರಾವರಿ ಪದ್ಧತಿ ನಾವು ನಮ್ಮ ಒಂದು ತೋಟದ ಬೆಳೆಗಳಿಗೆ ಅಳವಡಿಸಿಕೊಂಡಿದ್ದಾದ್ರೆ ನಾವು ಹೆಚ್ಚಿನ ಒಂದು ಆದಾಯವನ್ನು ಪಡೀಲಿಕ್ಕೆ ಕೂಡ ಆಗ್ತದೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಫೋನ್ ನಂಬರ್ 9480458083 ಇದಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅವ್ವಾ, ಪಾಪು ಬೆನ್ನಾಕೆ ಸಣ್ಣ ಸಣ್ಣ ಕೆಂಪ್ ಕೂಡಲೇ ಬಂದೈತೆ. ಮಗೀಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಅಲ್ಲಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ. ಜೋಪಾನ, ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ. ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ. ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈಗ ಸಿರಿಧಾನ್ಯಗಳನ್ನ ಬೆಳೆದು ಬಳಸಿ ಆರೋಗ್ಯ ಸುಧಾರಣೆ ಕಂಡುಕೊಂಡಿರುವ ಚಿತ್ರದುರ್ಗದ ಕೃಷಿಕ ಸಿಎಚ್ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಬಸವರಾಜ್ ಅವರಿಗೆ. ನಮಸ್ಕಾರ ಸರ್. ಬಸವರಾಜ್ ಅವರು, ತಾವು ಚಿತ್ರದುರ್ಗದವರು? ಹೌದು ಸರ್. ತಾವು ಸಿರಿಧಾನ್ಯ ಬೆಳೆಗಾರರಂತ ಕೇಳಿದ್ದೀವಿ. ಹೌದು ಸರ್. ಏನೇನು ಬೆಳೀತೀರಾ? ಸರ್, ನಾವು ನವಣೆ ಮತ್ತೆ ಸಾಮೆ ಬೆಳಿತೀವಿ ಸರ್. ಎಷ್ಟು ಎಕರೆಯಲ್ಲಿ ಬೆಳೀತೀರಾ? ಒಂದು 3/4 ಎಕರೆ ಜಾಗದಲ್ಲಿ ನವಣೆ ಮತ್ತು ಸಾಮೆ ಎರಡನ್ನೂ ಬೆಳೀತೀವಿ ಸರ್. ನಿಮ್ದು ಹೊಲ ಎಷ್ಟಿದೆ ಒಟ್ಟು? ಒಂದು 7.5 ಎಕರೆ ಇದೆ ಸರ್. ಬೇರೆ ಹೊಲದಲ್ಲಿ ಏನು ಬೆಳೀತೀರಾ ಮತ್ತೆ? ಒಂದು 2 ಎಕರೆ ಅಡಿಕೆ ಗಿಡ ಇದೆ ಸರ್, ಮೆಕ್ಕೆಜೋಳ ಮತ್ತೆ ತೊಗರಿ, ರಾಗಿ, ಮನೆಗೆ ಬೇಕಾದಷ್ಟು ರಾಗಿ ಈ ಥರ ಬೆಳೆ, ಸ್ವಲ್ಪ ತರಕಾರಿ ಮತ್ತು ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ಸೊಪ್ಪು ಬೆಳಿತೇವೆ ಸರ್. ಈಗ ಮುಕ್ಕಾಲು ಎಕರೆಯಲ್ಲಿ ಸಿರಿಧಾನ್ಯ ಬೆಳಿತೀರಿ ಅಂತ ಹೇಳಿದ್ರಲ್ಲ, ಯಾವ ಸಿರಿಧಾನ್ಯಗಳನ್ನು ಬೆಳಿತೀರ ನೀವು? ನವಣೆ ಮತ್ತು ಸಾಮೆ ಬೆಳಿತೀನಿ ಸರ್. ಬರೀ ಮುಕ್ಕಾಲು ಎಕರೆಯಲ್ಲಿ ಯಾಕೆ ಬೆಳಿತಾರೆ, ಇನ್ನು ಹೆಚ್ಚಿಗೆ ಬೆಳಿಬೋದನ್ನೆಲ್ಲ? ಸರ್, ನನಗೆ ಮುಕ್ಕಾಲು ಎಕರೆ ಕಪ್ಪು ಭೂಮಿ ಇದೆ ಸರ್. ಆ ಕಪ್ಪು ಭೂಮಿಯಲ್ಲಿ ನವಣೆ ಉತ್ಕೃಷ್ಟವಾಗಿ ಬರ್ತದೆ ಅಂತಕ್ಕಂಥದ್ದು ಸರ್ ನಮ್ಮ ಹಿಂದಿನಿಂದ ನಮ್ಮ ಹಿರಿಯೂರು ಹೇಳ್ಕೊಟ್ಟಂಥದ್ದು. ಹೌದು, ಹೌದು ಕೂಡ. ಹಾಗಾಗಿ ಸರ್ ನಾನು ಆ ಕಪ್ಪು ಭೂಮಿಯನ್ನು ಮುಕ್ಕಾಲು ಎಕರೆಯಲ್ಲಿ ನಾನು ನವಣೆ ಬೆಳೀಲಿಕ್ಕೆ ಅಂತ ಸೀಮಿತವಾಗಿ ಇಟ್ಕೊಂಡಿರ್ತೀನಿ. ಪ್ರತಿ ವರ್ಷ ನವಣೆನೆ ಬೆಳೀತೀರಾ ಅಥವಾ ಬೇರೆ ಇನ್ನಾದರೂ ಬೆಳೀತೀರಾ? ಇಲ್ಲ ಸರ್, ನಾನು ನಮ್ಮ ನವಣೆ ನಮಗೆ ಬೇಕಾದಷ್ಟೇ ಬೆಳ್ಕೊಳ್ತೀನಿ ನಮ್ಮನೆಗೆ. ಅದು ಸಾವಯವ ಬೆಳಿತೇನೆ ಸರ್. ಸಾವಯವ ಬೆಳೆಯೋದ್ರಿಂದ ಹೆಚ್ಚು ಇಳುವರಿ ಬರಲ್ಲ, ಕಡಿಮೆ ಬರ್ತದೆ. ಆದ್ರೆ ತೊಂದರೆ ಇಲ್ಲ, ನಾವು ಸಾವಯವ ಆಹಾರ ಸೇವಿಸಬೇಕನ್ನೋ ಉದ್ದೇಶವಾಗಿ ನಾನು ಅದನ್ನ ಅಷ್ಟೇ ಜಮದಲ್ಲಿ ಬೆಳಿತೇನೆ. ನನಗೆ ಉಪಯೋಗಕ್ಕಾಗಿ ಒಂದು ಎರಡು ವರ್ಷಕ್ಕೆ ಆಗುವಷ್ಟು ಆಗ್ತದೆ. ಹೆಚ್ಚದನ್ನ ನಮ್ಮ ಬಂಧು ಬಳಗಗಳಿಗೆ ಕೊಡ್ತೇವೆ. ಈಗ ಸಾಮೆ ಯಾವಾಗ ಬೆಳಿತಾರೆ ಮತ್ತೆ? ಸಾಮೆ ಜೊತೆಗೆ ಹಾಕ್ತೇವೆ ಸರ್. ಒಂದು ಮಳೆಗೆ ಮುಂಚೆ ನಾವು ಅಸ್ಲೇ ಮಳೆಗೆ ನವಣೆ ಹಾಕಿದ್ರೆ ಅದಕ್ಕಿಂತ ಮುಂಚಿನ ಮಳೆಗೆ ನಾವು ಸಾಮೆ ಹಾಕ್ತೇವೆ. ಎರಡು ನಿಮ್ಮ ಬಳಕೆಗೋಸ್ಕರ ಬೆಳಿತಿದ್ರೆ? ಹೌದು ಸರ್, ನಮ್ಮ ಬಳಕೆಗೋಸ್ಕರ ಬೆಳ್ಕೊಳ್ತಿದ್ವಿ. ಯಾಕೆ ಸಿರಿಧಾನ್ಯಗಳನ್ನ ಬಳಸಬೇಕಂತ ನಿಮಗೆ ಅನಿಸ್ತು ಬಸವರಾಜ್? ಸರ್, ನಮ್ಮ ತಂದೆ ಈಗ ಸುಮಾರು 82 ವರ್ಷ ಸರ್. ಅವರ ಆರೋಗ್ಯ ನೋಡಿದ್ರೆ ಸರ್, ಅವರು ಮೊದಲಿಂದನೂ ನವಣೆ ಬಳಸ್ತಾನೆ ಇದ್ದಾರೆ ಸರ್, ಬಳಸ್ತಾರೆ ಅವರು. ನಾವು ಒಂದು ವರ್ಷ ಕಡಿಮೆ, ನಮ್ಮ ಮನೆಯಲ್ಲಿ ಬೆಳೆದಿದ್ದು ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಒಂದು ವಾರದಿಂದ ಸಂತೆಲಿ ತಂದು ಇಟ್ಕೊಳ್ತಾರೆ ಹೋಗಿ. ಹಾಗೆ ಸರ್, ಅವರ ಆರೋಗ್ಯ ಮತ್ತೆ ನಮ್ಮ ತಾತ ನಮ್ಮ ಅಜ್ಜಿ ಅವರೆಲ್ಲ ಸರ್ ನವಣೆನೆ ಬೆಳೆಸ್ತಾ ಇದ್ರಂತೆ ಸರ್. ನಮ್ಮ ಮನೆಯಲ್ಲಿ ಹಾಗೆ ಸ್ವಲ್ಪ ಪದ್ಧತಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಹಳೆ ಪದ್ಧತಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರ ಆರೋಗ್ಯವನ್ನೆಲ್ಲ ನೋಡಿದಾಗ ನಮ್ಗೆ ನವಣೆನ ಬಿಡಬಾರ್ದು, ಬಳಸಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಮತ್ತು ರಕ್ತದೊತ್ತಡದ ಕಾಯಿಲೆಗಳು ಹೆಚ್ಚಾದ ನಂತರ ಬಹಳಷ್ಟು ಶಿಫಾರಸು ಮಾಡಿದ್ದಾರೆ ನವಣೆಗಳನ್ನ ಬಳಸಿ ಅಂತೇಳಿ. ನಮಗೆ ಗೊತ್ತಿದ್ದಾಗೆ ಅದನ್ನು ಬಳಸೋದ್ರಿಂದ ಆರೋಗ್ಯವಾಗಿರ್ತದೆ ಅಂತ ಗೊತ್ತಾಗಿ ನಾವು ಅದನ್ನು ಬಳಸ್ತಾ ಇದ್ದೇವೆ ಸರ್. ಈಗ ನಿಮ್ಗೆ ಹೆಂಗ ಗೊತ್ತಾಯ್ತು ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತಂತ ನಿಮಗೆ ಅನಿಸಿದ್ದೆಂಗೆ? ಒಂದು, ನಮ್ಮ ತಂದೆಯನ್ನು ನೋಡಿ ಸರ್. ಎರಡನೇದಾಗಿ, ಸಾಕಷ್ಟು ಕಾಯಿಲೆಗಳಿಗೆ ಸಿರಿಧಾನ್ಯ ಬಳಸೋದ್ರಿಂದ ಗುಣಮುಖರಾಗ್ತಾರೆ ಅಂತೇಳಿ ಡಾಕ್ಟರ್ ಖಾದರ್ ಸರ್, ಮೈಸೂರವರು ಸರ್, ಡಾಕ್ಟರ್ ಖಾದರ್ ಅವರ ಕೆಲವು ಯೂಟ್ಯೂಬ್ ಗಳನ್ನು ನೋಡಿ ಅವರು ಬಹಳಷ್ಟು ಅದರ ಬಗ್ಗೆ ಪ್ರಚಾರ ಮಾಡ್ತಾರೆ. ಅದನ್ನು ಕಂಡುಕೊಂಡು ನಾವು ಸರ್ ಅದನ್ನ ನಮ್ಮ ಒಬ್ಬ ಸಂಬಂಧಿಕರಿಗೆ ಹೊಟ್ಟೆ ಕ್ಯಾನ್ಸರ್ ಆಗಿದ್ದಾಗ ಇದನ್ನು ಬಳಸಲಿಕ್ಕೆ ನಾವು ಹೇಳಿದೀವಿ ಸರ್. ಚಿಕ್ಕಮಂಗಳೂರದ್ದು ಇದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವರು ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಿಸಿದ್ರು. ಡಾಕ್ಟರು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನದಾಗಿ ಅವರ ಆರೋಗ್ಯ ಸುಧಾರಿಸ್ತು ಸರ್. ಆ ಸುಧಾರಿಸಿದ್ರಿಂದ ಮತ್ತೆ ನಾವು ಅದನ್ನು ಮತ್ತೆ ಎರಡನೇದಾಗಿ ಇನ್ನೊಬ್ಬಳು ನಮ್ಮ ತಂಗಿಯ ನಾದಿನಿ ತ್ರಿವೇಣಿ ಅಂತ ಇದ್ದಾರೆ ಬೆಂಗಳೂರು ರಾಜಾಜಿನಗರದಲ್ಲಿ, ಅವರಿಗೂ ಕೂಡ ಈ ತರದೇನೆ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಆಗಿತ್ತು ಅಂದಾಗ ನಾವು ಅದನ್ನು ಅವರಿಗೆ ಹೇಳಿದ್ವಿ ಇದನ್ನು ಬಳಸ್ರಿ ಹುಷಾರಾಗಿದ್ದಾರೆ ಅಂತ. ಅವರು ಕೂಡ ಬಳಸಿ ಹುಷಾರಾದ ನಂತರ ನಮಗೆ ಇವತ್ತು ಫೋನ್ ಮಾಡಿ ಅಭಿನಂದನೆ ಸಲ್ಲಿಸ್ತಾರೆ, ನಾವು ನೀವು ಹೇಳಿದ್ದನ್ನು ಕೇಳಿ ನಾವು ತುಂಬಾ ಆರೋಗ್ಯ ಸುಧಾರಿಸ್ಕೊಂಡ್ವಿ ಅಂತ. ಡಾಕ್ಟರ್ ಏನು ಪರೀಕ್ಷೆ ಮಾಡಿದ್ರು, ಪರೀಕ್ಷೆ ಮಾಡಿದ ನಂತರ ಅವರು ಅದು ಯಾವ ಮಟ್ಟಕ್ಕೆ ಬರಬೇಕಿಂತೂ ಅದಕ್ಕಿಂತ ಬಹಳ ಬೇಗ ಗುಣವಾಗಿದ್ದನ್ನು ಕಂಡು ಇವತ್ತು ಅವರು ಅದನ್ನೇ ಬಳಸ್ತಾ ಇದ್ದಾರೆ ಸರ್. ಅವರು ಬೆಳೆದಿದ್ರು ಕೂಡ ಕೊಂಡುಕೊಂಡು ಇವತ್ತು ಅದನ್ನ ಪ್ರತಿನಿತ್ಯಕ್ಕೆ ಅದನ್ನೇ ಬಳಸ್ತಾ ಇದ್ದಾರೆ, ತುಂಬಾ ಆರೋಗ್ಯವೂ ಕೂಡ ಇದ್ದಾರೆ, ಈಗ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಾರೆ ಮತ್ತೆ ಅವರು. ಎರಡನೇದಾಗಿ ಸರ್, ನಮಗೆ ಕ್ಯಾನ್ಸರ್ ರೋಗ ಕೂಡ ಇದರಿಂದ ಕಡಿಮೆ ಆಗ್ತದೆ ಅಂತೇಳಿ ಒಳಲ್ಕೆರೆ ಮೈರಾಳ ಮತ್ತು ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರಂ ಸರ್ ಹಿರಿಯೂರು, ಇವು ಸಹಯೋಗದೊಂದಿಗೆ ಸಿರಿಧಾನ್ಯಗಳ ಬಳಕೆಯಿಂದ ಕ್ಯಾನ್ಸರ್ ಕೂಡ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂತೇಳಿ ಬೊಮ್ಮನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಸರ್. ಅವರು ಎಲ್ಲೇ? ನಮ್ಮ ಚಿತ್ರದುರ್ಗ ತಾಲೂಕು ಹಿರೇಗುಂಡೂರಲ್ಲಿ ಬೊಮ್ಮನಹಳ್ಳಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಬೊಮ್ಮನಹಳ್ಳಿ ಅಲ್ಲಿ ನಿಮಗೆ ಏನು ಸಂಬಂಧ? ಬೊಮ್ಮನಹಳ್ಳಿ ನಮ್ಮ ಜಮೀನಿದೆ ಸರ್. ಅಲ್ಲಿ ನಿಮ್ಮ ಜಮೀನು ಬೊಮ್ಮನಹಳ್ಳಿ? ಜಮೀನಿದೆ, ಬೊಮ್ಮನಹಳ್ಳಿದೆ ನಮ್ಮ ಜಮೀನಿದೆ ಸರ್. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ರೈತ ಮಿತ್ರ ಅಂತೇಳಿ ಪುನೀತಾ ಅಂತ ಒಬ್ಬ ಕಾರ್ಯಕರ್ತೆ ಕೂಡ ನಮಗೆ ನಮ್ ಬರ್ಲಿಕ್ಕೆ ಹೇಳಿದ್ರು, ಅಲ್ಲಿಗೆ ಎಲ್ಲ ರೈತರನ್ನು ಸೇರಿಸಿದ್ರು. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರು ಮತ್ತೆ ಈ ಸಿರಿಧಾನ್ಯ ಬೆಳೆಯುವಂತ ಯಾರಾದ್ರೂ ಆಸಕ್ತರಿಗೆ ಮತ್ತೆ ಸಿರಿಧಾನ್ಯ ಬೀಜಗಳನ್ನು ಕೂಡ ತುಂಬಾ ಕೊಟ್ಟು ಅವರು ಸಹಕರಿಸಿದ್ರು ಸರ್. ಅಲ್ಲಿ ಏನು ಮಾಹಿತಿ ಗೊತ್ತಾಯ್ತು ನಿಮಗೆ ಆ ಕಾರ್ಯಕ್ರಮದಲ್ಲಿ? ಸರ್, ಸಿರಿಧಾನ್ಯಗಳು ಬೆಳೆಯೋದ್ರಿಂದ, ಸಿರಿಧಾನ್ಯಗಳನ್ನು ಊಟ ಮಾಡೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ ಸರ್. ಈ ಸಿರಿಧಾನ್ಯಗಳಲ್ಲಿ ನಮಗೆ ಗೊತ್ತಾದಾಗೆ, ಇತ್ತೀಚಿನ ಮಾಹಿತಿಗಳು ಗೊತ್ತಾದಾಗೆ, ಮೊದಲಿಂದ ಗೊತ್ತಾದಾಗೆ ಅದರಲ್ಲಿ ಕಬ್ಬಿನಾಂಶ ಕಡಿಮೆ ಮತ್ತು ನಾರಿನಂಶ ಹೆಚ್ಚಿಗೆ ಇರತಕ್ಕಂತ ಆಹಾರ ಆಗಿರೋದ್ರಿಂದ ಬೇಗ ರಕ್ತದಲ್ಲಿ ಸಕ್ಕರೆ ಅಂಶನ ಸೇರ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಸಿರಿಧಾನ್ಯಗಳ ಬಳಕೆಯಿಂದ ಬಹಳಷ್ಟು ಆರೋಗ್ಯ ಸುಧಾರಿಸುತ್ತದೆ ಮತ್ತು ಗಟ್ಟಿಯಾದ ಆಹಾರ ಕೂಡ ಆರೋಗ್ಯಕರವಾದ ಆಹಾರ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು ಸರ್. ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಗಟ್ಟಿಮುಟ್ಟಾಗಿರ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ನಾವೆಲ್ಲ ಕೇಳಿದೀವಿ. ಹೌದು ಸರ್. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಅದು ಬಹಳ ಕಷ್ಟದ ಕೆಲಸ ಮಾಡೋರಿಗೆ ಅದು ಬಹಳ ಒಳ್ಳೆಯ ಆಹಾರ ಅಂತ ಹೇಳ್ತಾರೆ. ಹೌದು. ಈಗ ಸಾಮಾನ್ಯವಾಗಿ ಆಫೀಸ್ನಲ್ಲಿ ಕೆಲಸ ಮಾಡೋರು ಅಥವಾ ಸುಮ್ಮನೆ ಕುಂತಲ್ಲಿ ಕೆಲಸ ಮಾಡೋರು ಅವರು ಯಾವ ರೀತಿ ತಗೊಂಡ್ರೆ ಅನುಕೂಲ ಆಗುತ್ತೆ ಅದನ್ನ?

ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಹಬ್ಬದ ಮನೆ ಚಂದ, ಇಬ್ಬರ ದನಿ ಚಂದ, ಉಬ್ಬೆದ್ದು ಹರಿವು ಒಳೆ ಚಂದ, ಗೆಜ್ಜೆ ಮಾತಾಡುತ್ತಾವು. ಉಬ್ಬೆದ್ದು ಹರಿವು ಒಳೆ ಚಂದ, ಗೆಜ್ಜೆ ಮಾತಾಡುತ್ತಾವು. ಉಬ್ಬೆದ್ದು ಹರಿವು ಒಳೆ ಚಂದ ದೊಡ್ಡಮ್ಮ,